ಶಂಕರ ಗುರು ಬರರ ಚರಣಾರವಿಂದಕ್ಕೆ ಸತತವು ಚರಣಾಗಿ ಚಿರಬಾಗು ಮನವೇ ಅದ್ಭುತ ಸಾಧನ ರೂಪ ಜಗ ಗುರು ಅಮರವಾಣಿಯೇ ನುಡಿಸುವ ಜಗದ್ಗುರು ಅಮರರಾಗಿಯ ಅವತಾರಿ ಜಗದ್ಗುರು ಪಾಮರನು ತೊರೆಯುವ ಜಗದ್ಗುರು ಶಂಕರ ಗುರುವರರ ಚರಣಾರವಿಂದಕ್ಕೆ ಸತತವು ಚರಣಾಗಿ ಚಿರಬಾಗು ಮನವೇ ಆದಿ ಅನಾದಿ ಅನಂತ ರೂಪ ಜಗದ್ಗುರು ಶಂಕರಾನಂದ ಭಾರತಿ ಜಗದ್ಗುರು ಸಾಧು ರೂಪಧರ ಶಂಕರ ಜಗದ್ಗುರು ಶಾರದ ದಾಸಿ ವಂದಿತ ಜಗದ್ಗುರು ಶಂಕರ ಗುರು ವರದ ಚರಣಾರವಿಂದಕ್ಕೆ ಸತತವು ಚರಣಾಗಿ ಚಿರಬಾಗೋ ಮನವೇ ಶಂಕರ ಗುರು ವರದ ಚರಣಾರವಿಂದಕ್ಕೆ ಚಿರಬಾಗೋ ಮನವೇ.